ಹಿಂದೂ ಧರ್ಮದಲ್ಲಿ ಅನುಕರಣೆಗೆ ಭಾರಿ ಮಹತ್ವ ಇದೆ. ಹಿರಿಯರ ಮಾರ್ಗದರ್ಶನವನ್ನು ನಾವು ಪ್ರಶ್ನಿಸೋದಿಲ್ಲ, ಅನುಸರಿಸ್ತೀವಿ. ಇಲ್ಲಿ ನನಗೆ ಸರಿ ತಪ್ಪು ಏನು ಅಂತ ಹೇಳ್ತಾ ಇಲ್ಲ. ನಮ್ಮ ಕಲ್ಚರ್ ಹೀಗಿದೆ, ನಮ್ಮ ಸಂಸ್ಕೃತಿ ಹೀಗಿದೆ. ಹಿರಿಯರು ಏನು ಹೇಳ್ತಾರೋ ಅನುಸರಿಸ್ತೀವಿ. ಸಮಯಾನುಸಾರ ಬಂದಾಗ, ನಮ್ಮ ವಿವೇಕವು ಪ್ರಬುದ್ಧವಾದಾಗ ಅನುಸರಿಸಿದ್ದನ್ನು ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅದು ತಪ್ಪು ಅಂತ ಕಂಡು ಬಂದ ಬಿಡಲಿಕ್ಕೂ ಅಧಿಕಾರ ಇದೆ. ಆದರೆ ಅನುಕರಣೆಗೆ ಭಾರಿ ಮಹತ್ವ ಇದೆ. ಹೀಗಾಗಿ ತಿಳಿದೋ ತಿಳಿಯದೆಯೋ ನಾವು ಈಗಾಗಲೇ ಅನುಸರಿಸ್ತಾ ಬಂದಿದ್ದೀವಿ. ನಮಸ್ಕಾರಾದಿಗಳು, ಸಾಂಸ್ಕೃತಿಕ ಲಕ್ಷಣಗಳು, ಬಳೆ, ಕುಂಕುಮ ಇತ್ಯಾದಿಗಳು, ಇವುಗಳನ್ನೆಲ್ಲ ನಾವೇನು ಅನುಸರಿಸ್ತಾ ಬಂದೀವಿ. ಹಾಗೆ ಮಠಗಳನ್ನು ಮತ್ತು ಸಾಧು ಸಂತರನ್ನು ಅನುಸರಿಸ್ತಾ ಬಂದೀವಿ, ಪ್ರಶ್ನಿಸ್ತಿರಲಿಲ್ಲ. ಯಾಕಂತ ನಾವು ಯಾರನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಆಯಿತು, 50 ವರ್ಷ ಆಯ್ತು, 60 ವರ್ಷ ಆಯ್ತು, 70 ವರ್ಷ ಆಯ್ತು, ಈಗೇನೋ ಕೇಳಬೇಕು ಅಂತ ಅನಿಸ್ತದೆ. ಆದರೆ ವಯಸ್ಸು ಸಹಕಾರ ಕೊಡಂಗಿಲ್ಲ. ಇದು ಪ್ರತಿಯೊಬ್ಬ ಹಿಂದುವಿನ ಕಥೆ. ಹೀಗಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಧಾರ್ಮಿಕ ಪ್ರಾಕ್ಟೀಸುಗಳಲ್ಲಿ ಅನೇಕ ಪ್ರಕಾರದ ನ್ಯೂನ್ಯತೆಗಳನ್ನು ನಾವು ಕಂಡುಬರ್ತೀವಿ. ಯಾಕಂತ ಕೇಳಬೇಡ್ರಿ, ನಾ ಬ್ಯಾಕ್ಗ್ರೌಂಡ್ ಹೇಳಿಬಿಟ್ಟು ನಿಮಗೆ. ಅನೇಕ ಪ್ರಕಾರದ ನ್ಯೂನ್ಯತೆಗಳು, ಡ್ರಾಬ್ಯಾಕ್ಸ್ಗಳು, ಈ ನ್ಯೂನ್ಯತೆಗಳ ಬಗ್ಗೆ ಹೋರಾಟ ನಡೆದದ, ಗೊಂದಲ ನಡೆದದ, ಮಠ ಮಠಗಳಲ್ಲಿ, ಸಂಪ್ರದಾಯಗಳಲ್ಲಿ ಗೊಂದಲ ನಡೆದ. ಮತ್ತು ಇಷ್ಟು ವಿಶಾಲ ಇದೆ ಹಿಂದೂ ಧರ್ಮ ಅಂದರೆ, ಅಷ್ಟು ಸುಲಭವಾಗಿ ಏಕತ್ರವಾದ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮುಖಗಳು, ಅನೇಕ ಪ್ರಶ್ನೆಗಳು, ಅನೇಕ ಸಂದೇಹಗಳು, ಅನೇಕಾನೇಕ ಸಂಶಯಗಳು, ಅವಕ್ಕೆ ಅನೇಕ ಮುಖಗಳಿವೆ, ಅನೇಕ ಜಾತಿಗಳು, ಕುಲ ಗೋತ್ರಗಳು. ಇದರ ಮಧ್ಯದಲ್ಲಿ ಲೇಬರ್ ಡಿಫರೆನ್ಸಿಯೇಷನ್ನು, ಶ್ರೀಮಂತರು ಬಡವರು ಅಂತ ಡಿಫರೆನ್ಸಿಯೇಷನ್, ಕಲಿತವರು ಕಲಿದೇ ಇದ್ದವರು ಅನ್ನುವಂಥ ಡಿಫರೆನ್ಸಿಯೇಷನ್ ವ್ಯತ್ಯಾಸಗಳು, ಪಾಶ್ಚಿಮಾತ್ಯ ಪೌರ್ವಾತ್ಯದ ಭೇದಗಳು, ಪಾಶ್ಚಿಮಾತ್ಯ ಮ್ಯೂಸಿಕ್ಗೆ ಬೇರೆ, ಪೌರ್ವಾತ್ಯ ಮ್ಯೂಸಿಕ್ಗೆ ಬೇರೆ, ಪಾಶ್ಚಿಮಾತ್ಯ ಸಂಗೀತವೇ ಬೇರೆ, ಪೌರ್ವಾತ್ಯ ಸಂಗೀತವೇ ಬೇರೆ, ಪಾಶ್ಚಿಮಾತ್ಯದ ಕ್ರಾಪ ಬೇರೆ, ಪೌರ್ವಾತ್ಯದ ಕ್ರಾಪ ಬೇರೆ, ಯಾಕಿರಬಾರ್ದು ಇಷ್ಟೊಂದು ಕಲರ್ಫುಲ್ ಆದಂಥ ರಾಷ್ಟ್ರ? ಇದು ಒಂದೇ ರಾಷ್ಟ್ರ. ಆದರೂ ಮತ್ತೆ ನಗು ನಗುತನ ಹೇಳ್ತೀವಿ, ಮತ್ತೆ ನಗು ನಗುತನ ಮಾತಾಡ್ತೀವಿ, ಚೆಂದಾಗಿ ಇರ್ತೀವಿ. ಇಲ್ಲಿ ನೀವು ಕಂಡು ಬರ್ತದೆ ಎಷ್ಟು ಥರದ ಪ್ರಾಕ್ಟೀಸ್ಗಳನ್ನು ಮಾಡಿದ್ವಿ. ನಮ್ಮ ತಲೆಯೊಳಗೆ ಹ್ಯಾ ಕೂತ್ಕೊಂಡಿದ್ದಿಲ್ಲ. ತದಪಿ ನ ಮುಂಚತಿ ಆಶಾವಾಯು, ಇವನಲ್ಲಿ ಆಶಾಪಿಂಡಂ, ಇವನಲ್ಲಿ ಆಶೆಗಳು ಅನ್ನುವಂತಹ ಸ್ವಾರ್ಥ ಕಾಮನೆಗಳು ಅನ್ನುವಂತಹ ಪಿಂಡ ಇನ್ನೂ ಬಿಟ್ಟು ಹೋಗ್ತಾ ಇಲ್ಲ. ಅವು ಅಜ್ಞಾನ ಜನಿತವಾಗಿದ್ದರಿಂದಾಗಿ ವಿವೇಕದಿಂದಲೇ ಬಿಡಬೇಕೇ ವಿನಃ ಪ್ರಾಕ್ಟೀಸ್ನಿಂದ ಬಿಡೋದಲ್ಲ. ಪ್ರಾಕ್ಟೀಸ್ನಿಂದ ಬಿಡೋ ಸಾಧ್ಯತೆ ಇದೆ. ಈಗ ನೋಡಿ, ನೀವೆಲ್ಲ ಈಗ ಬಂದಿದ್ದೀರಿ, ಏನೆಲ್ಲ ಬಂದಿರಿ, ಬೆಂಗಳೂರಿಗೆ ಬಂದಿರಿ, ಬಳ್ಳಾರಿ ಬಂದಿರಿ, ಎಲ್ಲ ಬಂದಿರಿ. ಈಗ ಟಿ ವಿ ಬಿಟ್ಟು ನೀವು ಇದ್ದೀರೋ ಇಲ್ಲೋ, ಬಿಟ್ಟಿದ್ದೇವೋ ಇಲ್ಲ. ನ್ಯೂಸ್ ಪೇಪರ್ ಬಿಟ್ಟು ನಾವು ಇದ್ದೇವೋ ಇಲ್ಲ. ಒಂದು ತೂಕ ಮೊಬೈಲ್ ಕೂಡ ಬಿಟ್ಟು ನಾವು ಇದೀವ ಇಲ್ಲ. ಆದ್ರೆ ಹೀಗೆ ಇರ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಹಿಂದಿನ ಮುಂದಿನ ಜಮಾ ಮಾಡಿಕೊಂಡು ವಾಪಸ್ ಹೋದ್ಮೇಲೆ ತಗೋತೀವಿ. ಸೊ ಪ್ರಶ್ನೆ ಏನದ ಅಂತಂದರೆ, ನಾವು ಈ ಪ್ರಕಾರವಾದಂತಹ ಏನು ಆಸೆಗಳನ್ನು ಕಾಮನೆಗಳನ್ನು ಹಿಡ್ಕೊಂಡೀವಿ, ಇವು ಯಾಕೆ ಇನ್ನೂ ಕೈ ಬಿಟ್ಟು ಹೋಗಲಿಲ್ಲ? ಕಾಂತ ಏನಪ್ಪ ಇವನ್ನೆಲ್ಲ ಬಿಟ್ಟವನೇ ಇದ್ದಾನೆ, ಎಂತಹ ವೈರಾಗ್ಯ ಇವನಿಗೆ. ಏಮ್ಮ ಕಮಲಮ್ಮ ಗೋಣಿತಟ್ ಸ್ವಾಮಿ ಬಳ್ಳಾರಿ ಉಂಟ್ರಿಕಾದ ಗೋಣಿತಟ್ ಸ್ವಾಮಿ ಎಂತ ವೈರಾಗ್ಯ ಅಲ್ಲ ಪಾಪ. ಪಾಪ ಬರೀ ಒಂದು ಗೋಣಿ ತಟ್ಸಕ್ಕೆ ಆ ಬಾಂಬೆ ಸ್ಟೇಟ್ ವಿರುದ್ಧನೇ ಕೋರ್ಟಿಗೆ ಹೋದ. ಈ ಪ್ರಾಪರ್ಟಿ ನಂದು. ವೈರಾಗ್ಯ ಅತಿರೇಕವಾಗಿ ಕಂಡು ಬರ್ತದೆ, ಆದ್ರೆ ಒಳಗಡೆ ವೈರಾಗ್ಯದ ಗಂಧ ಕೂಡ ಇರೋದಿಲ್ಲ. ಸೊ ಈ ಥರ ನಾವು ತಿಳಿದೋ ತಿಳಿಯದೆಯೋ ಎಲ್ಲ ಪ್ರಾಕ್ಟೀಸ್ಗಳಲ್ಲಿ ನಾವು ಕೂತ್ಕೊಂಡ್ಬಿಟ್ಟೇವೆ. ಅವು ಒಂದು ವಿವೇಕದಿಂದ ನಾವು ಬದಲಾವಣೆ ತಂದ್ಕೋಬೇಕೇ ವಿನಃ ಭೌತಿಕವಾಗಿ ಇವುಗಳನ್ನು ಬಿಟ್ಟು ನಾವಿರ್ತೀವಿ ಅಂತಂದರೆ, ಅಥವಾ ಇವೆಲ್ಲ ಪ್ರಾಕ್ಟೀಸ್ಗಳು ಸುಳ್ಳು ಅಂತ ಕರೆದದ್ದಾದರೆ, ಅಥವಾ ಈ ಏನು ಸಂಸ್ಕಾರಗಳು ಈ ಸಂಸ್ಕಾರಗಳೆಲ್ಲ ತಪ್ಪು ಅಂತ ನಾವು ಕಟ್ಟಿ ಎಸೆದದ್ದಾದರೆ ಪರಿಹಾರ ಅಲ್ಲ. ಇಲ್ಲಿ ಪರಿಹಾರವನ್ನು ಹುಡುಕಬೇಕಾಗಿದೆ ನಮಗೆ. ಏನಕ್ಕೆ ಪರಿಹಾರ? ಅಜ್ಞಾನವನ್ನು ಕಳೆದುಕೊಳ್ಳೋದಕ್ಕೆ ಪರಿಹಾರ. ಕಳ್ಕೊಂಬೋಣ, ಅದಕ್ಕೆ ಹೋಗಿದ್ದು ನಾವು. ಹರಿದ್ವಾರಕ್ಕೆ ಯಾಕೆ ಹೋಗಿದ್ವಿ? ಅಜ್ಞಾನ ಕಳ್ಕೊಳ್ಳಿಕ್ಕೆ. ಏನು ಮಾಡಿದ್ವಿ ಅದಕ್ಕೆ ನಾವಲ್ಲಿ? ಬೆಳಿಗ್ಗೆ 3 ಮುಳುಗು, ಮಧ್ಯಾಹ್ನ ಸಂಜೆಗೆ 3 ಮುಳುಗು. ನನ್ನ ಸೇವೆ ಮಾಡ್ಕೊಂಡು ಹುಡುಗ ಇದ್ದ, ಅವನ ಡಿಸಿಗ್ನೇಷನ್ ಹೇಳೋದಿಲ್ಲ, ಅವನ ಹೆಸರು ಹೇಳೋದಿಲ್ಲ. ಯಾಕೆಂದರೆ ಇದ್ದಾನೆ, ಅವಾಗೂ ಇದ್ದ, ಇವಾಗೂ ಇದ್ದಾನೆ. ಇಷ್ಟು ಅನುಗ್ರಹದಿಂದ ದೀರ್ಘಕಾಲವಾಗಿರಲಿ, ನಮಗೇನು ಸಮಸ್ಯೆ ಇಲ್ಲ. ಅವನು 4.5 ಗಂಟೆ ನದಿಯಲ್ಲಿ ಇಲ್ಲಿವರೆಗೂ ಕೂತ್ಕೊಂಡ್ಬಿಟ್ಟಿದ್ದ. ನಮ್ಮ ಋಷಿಕೇಶ್ ಗಂಗಾ. ಆನಂತರ ಯಾರೋ ಹೇಳಿದ್ರು ನನಗೆ, ನಿಮ್ಮ ಸೇವಕ ಎಷ್ಟೊಂದು ಕುರಿತು, ನಿಮ್ಮ ಶಿಷ್ಯ ರೀ ಭಾರಿ ಭಾರಿ ಶ್ರೇಷ್ಠ ಶಿಷ್ಯ, ಯಾರಪ್ಪ ಅವನು ಅಂದೆ. ಇವನೇ ಕರೆದೆ. ಏನೋ ಹೌದೇನೋ ಕೂತಿದ್ದು, ಏನೋ ಹೇಳ್ತಾರೆ ಸ್ವಾಮಿ ಅವರು, ನಾನೇನೋ ಕೂಡೋನು ಕೂತ್ಕೊಂಡೆ, 4.5 ಗಂಟೆ ಆಗಿಬಿಟ್ಟಿದೆ. ಸರಿ, ಯಾಕೆ ಹಿಂಗೆ ಮಾಡಿದ್ವಿ? ಪಾಪ ಎಲ್ಲ ತೊಳ್ಕೊಡಿ, ಈ ಉಪನ್ಯಾಸ ಎಷ್ಟಂತ ಕೇಳಬೇಕು, ಏನಾದ್ರು ಮಾಡಬೇಕಲ್ಲ, ಪ್ರಯತ್ನ ಮಾಡಬೇಕಲ್ಲ, ದಂಡಿಸ್ಬೇಕು. ಇಲ್ಲಿ ಹೇಳ್ತಾರೆ ಭಗವತ್ಪಾದರು, ಗಂಗಾ ಸಾಗರ ಗಮನಂ ಕುರುತೆ. ಗಂಗಾ ಗಂಗಾ ಗಂಗಾ ಗಮನಂ ಕುರುತೆ, ಸಾಗರ ಗಮನಂ ಕುರುತೆ, ಗಂಗಾ ಸಾಗರ ಗಮನಂ ಕುರುತೆ. ಇವು 3 ಬೇರೆ ಬೇರೆ ಇವು. ಗಂಗಾ ಗಮನಂ ಹರಿದ್ವಾರ ಋಷಿಕೇಶ್, ಸಾಗರ ಗಮನಂ ಗೋಕರ್ಣ, ಗಂಗಾ ಸಾಗರ ಗಮನಂ ಕಲ್ಕತ್ತಾ ಕಾಶಿ ವಾರಣಾಸಿ. 3 ಬೇರೆ ಬೇರೆ ಇವು. ಕುರುತೆ ಗಂಗಾ ಸಾಗರ ಗಮನಂ, ಆದರೂ ಕೂಡ ನಿನ್ನ ಅಜ್ಞಾನ ಹೋಗೋದಿಲ್ಲ. ನೀ 100 ಸಲ ಮುಳುಗು, 4 ಗಂಟೆ ಅಲ್ಲ 40 ಗಂಟೆ ಕೂತ್ಕೋ, ನೀನು ಕೊಚ್ಕೊಂಡು ಹೋಗಿಲ್ಲ, ಅದೇ ನಿನ್ನ ಪುಣ್ಯ ಅಷ್ಟೇ. ಇಲ್ಲ ಇವನಂತಾನೆ ಅಷ್ಟೇ ನಾ ಮಾಡೋದಿಲ್ರಿ, ಕೆಲವು ವೃತ್ತಗಳನ್ನು ಮಾಡ್ತೇನೆ. ವೃತ್ತ ಪರಿಪಾಲನಂ. ಏನು ವೃತ್ತಗಳಪ್ಪ ನೀನು? ಸೋಳ ಸೋಮವಾರ ವೃತ ಸಂತೋಷಿ ಮಾವೃತ. ಈ ಸೋಳ ಸೋಮವಾರ ವೃತ ಒಂದು ಏನೋ ಒಂದು ಅನುಭವ ನೆನಪಾತು ನಮಗೆ. ರಾಮೇಶ್ವರಕ್ಕೆ ಹೋಗಿದ್ವಿ ನಾವು. ರಾಮೇಶ್ವರದಲ್ಲಿ ಇಷ್ಟೇ ನೀರಿರ್ತದೆ, ಮೈಲುಗಟ್ಟಲೆ ಸಮುದ್ರ ಒಳಗೆ ಹೋದ್ರು ನೀರು ಮಾತ್ರ ಇಷ್ಟೇ ಇರ್ತದೆ, ಇದಕ್ಕೆ ಹೆಚ್ಚಿಗೆ ಇರೋದಿಲ್ಲ. ಸೊ ಹೋಗಿದ್ದೆ ಸಾಯಂಕಾಲ ಸುಮಾರು 6 ಗಂಟೆಗೆ ನಾವು ಸಮುದ್ರ ಕಡೆಗೆ ಹೋಗಿದ್ವಿ. ಭಾಳ ಜನ ಇದ್ವಿ, 34 ಜನ ಇದ್ವಿ ನಾವು ಹೋಗಿದ್ವಿ. ಹೋದಾಗ ನಮ್ಮ ಪೈಕಿನೇ, ನಮ್ಮ ಬಸ್ನಾಗ ಇದ್ದ ಪೈಕಿನೇ ಒಂದು ಫ್ಯಾಮಿಲಿ ಬಂತು. ಸ್ವಾಮೀಜಿ ನಿಮ್ಮಲ್ಲಿ ಒಂದು ಪ್ರಾರ್ಥನಾ ಅದ, ಏನು ನಮ್ಮ ಸೊಸೆನೋ ಮಗಳು ಯಾರೋ ಸೋಳ ಸೋಮವಾರ ಮಾಡಿದ್ದಾರೆ, ಇವತ್ತು ಸೋಮವಾರ, ಇವತ್ತು ವಿಸರ್ಜನೆ ಮಾಡಿ. ನನಗೆ ನನಗೆ ಎಲ್ಲ ಏನು ಗೊತ್ತಿಲ್ಲ, ನಾನು ಏನಿಲ್ಲ ಸುಮ್ಮನೆ ಇದು ತಟ್ಟೆ ತೊಗೊಂಬಿಡಿ ವಿಸರ್ಜನೆ ಮಾಡಿ ಅಷ್ಟೆ. ಆಯಿತು ತೊಗೊಂಬನ್ನಿ. ಅಂದರೆ ನೋಡಿದ್ರೆ ಶಿವಲಿಂಗಗಳು ಎಷ್ಟು, 16 16 ಶಿವಲಿಂಗಗಳು, 16 ಶಿವಲಿಂಗಗಳು ಅದನ್ನ ಹಿಂಗೆ ವಿಸರ್ಜನೆ ಮಾಡಿ. ಆಯಿತು ಅಂದ ಅವ್ರು ತಂದು ನಂಗೆ ಕೈಲಿ ಕೊಟ್ಟರು, ಆ ನೀರೊಳಗೆ ಹಿಂಗೆ ಸುಗಿಬಿಟ್ಟೆ. ಇದು ವೃತ, ಇದು ಎಕ್ಸ್ಟೆಂಡೆಡ್ ಕಥೆ ಹೇಳ್ತೀನಿ ನನಗೆ. ಆಮೇಲೆ ಸ್ವಾಮಿ ಸ್ವಾಮೀಜಿ ಸ್ವಾಮೀಜಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಂದರು. ಅಲ್ಲಿ ನೋಡಿದ್ರೆ ಆ ಸುರಿದಂಥ ಶಿವಲಿಂಗಗಳೆಲ್ಲ ಅಲ್ಲಿ ಹೋಗಿ ತಮ್ಮದೇ ಆದ ಶಿವಲಿಂಗವನ್ನು ತಯಾರು ಮಾಡ್ಕೊಂಡ್ಬಿಟ್ಟಿದ್ರು. ಆ ಶಿವಲಿಂಗ ಆಕಾರನೇ ಆಗ್ಬಿಟ್ಟಿದ್ದಾರೆ, ಎಲ್ಲ ಸುರಿದಂಥ ಶಿವಲಿಂಗಗಳು ದೊಡ್ಡ ಶಿವಲಿಂಗ ಆಗಿರ್ಬೋದು. ಸ್ವಾಮೀಜಿ ನೀವು ನಿಜವಾಗ್ಲೂ ಬಹಳ ಪುರುಷ, ಇನ್ನು ಎಲ್ಲರೂ ಶಿವಲಿಂಗ ತಂದು ಹಂಗೆ ಆಗ್ಬೇಕು ಅಂತ ಕೇಳಿದ. ಆಮೇಲೆ ನಾ ಹೇಳಿದೆ, ಅವಳು ಮಾಡಿದ ಸೋಳ ಸೋಮವಾರ ತಪಸ್ಸು ಈ ಫಲವನ್ನು ಕೊಟ್ಟಿದೆ, ನಾನಲ್ಲ. ನೀವು ಸುರಿ ಅಂದರೆ ನಾನು ಸುರಿದ್ರೆ ಅಷ್ಟೇ ವಿನಃ ಇದು ನನಗೇನೂ ಸೇರಿಲ್ಲ ಇದಂತ ಕೈ ತೊಳ್ಕೊಂಡು ಬಂದುಬಿಟ್ಟೆ. ಇಂಥವು ಸಹಸ್ರಾರು ಘಟನೆ ನಮ್ಮ ಜೀವನದಲ್ಲಿ ಜರುಗಿ, ಒಂದಲ್ಲ ಎರಡಲ್ಲ. ಅವನ್ನೆಲ್ಲ ಹೇಳ್ಕೊತು ಅಂದ್ರೆ ನಾನು ಮಹಾ ಅವಧೂತ ಆಗ್ತೀನಿ, ಬರೀ ಅವಧೂತ ಅಲ್ಲ ಮಹಾ ಅವಧೂತ ಆಗ್ತೀನಿ. ಹೋಗ್ಲಿ ಬಿಡಿ ಅದೆಲ್ಲ ಯಾಕೆ. ಸೊ ವೃತ್ತಗಳನ್ನು ಆಚರಿಸೋದು, ಪಾರಾಯಣಗಳನ್ನು ಮಾಡೋದು, ಅನುಷ್ಠಾನಗಳನ್ನು ಮಾಡೋದು, ಗಾಯತ್ರಿ ಅನುಷ್ಠಾನ ಹೌದು, ಗಣೇಶ ಅನುಷ್ಠಾನ, ಗಣಪತಿ ಅನುಷ್ಠಾನ, ದತ್ತಾತ್ರೇಯ ಅನುಷ್ಠಾನ, ಅವಧೂತ ಅನುಷ್ಠಾನ, ಇವೆಲ್ಲ ಅನುಷ್ಠಾನಗಳು. ಇವೆಲ್ಲ ಮಾಡಿದರೆ ಇವೆಲ್ಲ ಇನ್ನು ಬೇಕಾದ ಏನು ಬೇಕಾದ ಮಾಡು, ಕುರುತೆ ಗಂಗಾ ಸಾಗರ ಗಮನಂ ವೃತ ಪರಿಪಾಲನಂ ಅಥವಾ ದಾನಂ, ದಾನ ಮಾಡು. ಗ್ರಹಣ ದಿವಸ ಅಂತೂ ಭಾರಿ ಭಾರಿ ದಾನ ಮಾಡು, ಬಡವರಿಗೂ ದಾನ ಮಾಡು, ಶ್ರೀಮಂತರಿಗೂ ದಾನ ಮಾಡು, ಊಟ ಇದ್ದರಿಗೂ ದಾನ ಮಾಡು, ಊಟ ಇಲ್ಲದೆ ಇದ್ದರಿಗೂ ದಾನ ಮಾಡು. ಆದರೆ ಅಜ್ಞಾನ ಮಾತ್ರ ಹೋಗೋದು. ಯಾಕೆ ಅಂತ ಹೇಳಿದ್ರೆ ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಶತಜನ್ಮ. 100 ಜನ್ಮಗಳನ್ನು ಕಳೆದರೂ ಕೂಡ ನಿನಗೆ ಜ್ಞಾನ ಎಲ್ಲಿವರೆಗೂ ಲಭ್ಯ ಇಲ್ಲವೋ ಅಲ್ಲಿವರೆಗೂ ನಿನಗೆ ಮುಕ್ತಿ ಸಾಧ್ಯ ಇಲ್ಲ. ಮುಳುಗೋದ ತಡಿ ಹೋಗಿ, ಅವ ಮುಳುಗಿದ್ದಲ್ಲ, ಅವ ಎಂಥ ಪಾಪದ ಕಾರ್ಯಗಳನ್ನು ಮಾಡ್ದ ಅನ್ನೋದನ್ನು ಆಮೇಲೆ ನಾವು ಅನುಭವಿಸಿದ್ವಿ, ಇನ್ನೂ ಅನುಭವಿಸ್ತಾ ಇದ್ದೀವಿ, ಕರ್ನಾಟಕ ಇನ್ನೂ ಅನುಭವಿಸ್ತಾ ಇದ್ದೀವಿ. ಅಂತ ಮಹಾಪಾಪದ ಕಾರ್ಯ ಮಾಡ್ದ. ಹಾಂ ಅಂದ್ರೆ ಏನಾಯ್ತು, ಈಗ ಮುಳುಗಿದ್ರಿಂದ ಅಜ್ಞಾನ ಹೋಗ್ಲಿ, ಪಾಪ ಸಹಿತ ಹೋಗ್ಲಿಲ್ಲ, ಮೊದಲು ಏನಾಯ್ತು ಇನ್ನು ಹೆಚ್ಚಿಗೆ ಪಾಪ ತಲೆ ಮೇಲೆ ಹೊತ್ಕೊಂಡಿಲ್ಲ. ಇವೆಲ್ಲ ಮಾಡುವಿಕೆ, ಮಾಡುವಿಕೆಯಲ್ಲಿ ಬರ್ತಾವ ಇವೆಲ್ಲ. ಮಾಡುವಿಕೆ ಶಾರೀರಿಕವಾಗಿ ಮಾಡುವಿಕೆ, ವಾಚಿಕವಾಗಿ ಮಾಡುವಿಕೆ, ಮಾನಸಿಕವಾಗಿ ಮಾಡುವಿಕೆ. ಆತ್ಮ ಇದು ಮಾಡುವಿಕೆ ಅಲ್ವಾ, ಇದು ಇರುವಿಕೆ. ಈಗ ಕನ್ನಡದಲ್ಲಿ ಸುಲಭವಾದಂಥ ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ಇರ್ಲಿಕ್ಕೆ ಏನು ಮಾಡ್ಬೇಕು ಹೇಳಿ? ಅತಿ ಸುಲಭವಾದ ಪ್ರಶ್ನೆ, ಇರ್ಲಿಕ್ಕೆ ಏನು ಮಾಡ್ಬೇಕು? ಇರಬೇಕಷ್ಟೇ, ಇರ್ಲಿಕ್ಕೆ ಪ್ರಯತ್ನನೂ ಮಾಡಬೇಕಾಗಿಲ್ಲ. ಈ ಗಂಗಾ ಮುಳುಗೋದು, ಸಮುದ್ರ ಮುಳುಗೋದು, ಗಂಗಾ ಸಾಗರ ಮುಳುಗೋದು, ವ್ರತ ಮಾಡೋದು, ದಾನ ಮಾಡೋದು, ವ್ರತ ಆಚರಣೆ ಮಾಡೋದು, ಪೂಜೆ ಮಾಡೋದು, ಇದು ಮಾಡಲು ಕೇಳ ಬರ್ತಾವ ಇರು ಕೇಳ ಬರ್ತಾವ? ಭಗವತ್ಪಾದರು ಹೇಳ್ತಾರೆ, ಮಾಡುವಿಕೆಯಿಂದ ಇರುವಿಕೆ ಸಾಧ್ಯವಿಲ್ಲ, ಇರುವಿಕೆಗಾಗಿ ಏನೂ ಮಾಡಬೇಕಾಗಿಲ್ಲ. ಮುಕ್ತಿ ನ ಭಜತಿ ಜನ್ಮ ಶತಿ. ಇರ್ಲಿಕ್ಕೆ ಏನ್ ಬೇಕು? ಓಕೆ, ಇರ್ಬೇಕು, ಓಕೆ, ಏನು ಮಾಡೋದು ಬೇಡ. ಬಟ್ ಅರ್ಹತೆ ಏನು? ನಾನು ನನ್ನಂತೆ ನಾನು ಮಾತ್ರವಾಗಿ ಇರಬೇಕಾದ್ರೆ ಏನು ಅರ್ಹತೆಗಳು? ಒಂದು, ಎರಡು, ಮೂರು, ನಾಲ್ಕು ಅರ್ಹತೆಗಳು ಏನು? ಏನು ಅರ್ಹತೆ? ಬೇಸಿಕ್ ಅರ್ಹತೆ ವೈರಾಗ್ಯ. ಎಲ್ಲ ಇದೆ ನಮ್ಮ ಹತ್ರ, ಮೊಬೈಲ್ ಅವ, ರೆಕಾರ್ಡಿಂಗ್ ಅವ, ವಿಡಿಯೋ ಅವ, ಯಾರು ಸ್ವಾಮೀಜಿವ ಎಲ್ಲ ಅವ, ಏನಿಲ್ಲ ವೈರಾಗ್ಯ. ಏನು ಮಾಡೋದು? ತಗೊಂಡು ವೈರಾಗ್ಯ ಬೇಕು. ಎಂಥ ವೈರಾಗ್ಯ? ವಿರಾಗಸ್ಯ ಭಾವ. ಈ ಲೋಕದ ಭೋಗಗಳಲ್ಲಿ ಆಗಲಿ, ಪರಲೋಕದ ಭೋಗಗಳಲ್ಲಿ ಆಗಲಿ, ಐಕ ವಿಷಯಗಳಲ್ಲಿ ಆಗಲಿ ಆನಂದಿಸಬೇಕು, ಸುಖಿಸಬೇಕು, ರುಚಿಸಬೇಕು ಅನ್ನುವಂಥ ಪ್ರವೃತ್ತಿ ನಮ್ಮಲ್ಲಿ ಪೂರ್ಣವಾಗಿ ಸತ್ತೋಗಿರಬೇಕು. ಅದು ವೈರಾಗ್ಯ. ಇಂತಹ ಉತ್ಕಟವಾದ ವೈರಾಗ್ಯ ಇದ್ದವನು ಹಾಗೆ ಶೇಷ ಜೀವನವನ್ನು ನಡೆಸ್ತಾನೆ. ಅವನ ಜೀವನದ ಲಕ್ಷಣಗಳು ಏನು? ಒಂದೆರಡು ಮಾತನ್ನು ಹೇಳ್ತಾರೆ, ಮುಂದೆ ಮತ್ತೆ ಉಪಯೋಗಕ್ಕೆ ಬರ್ತದೆ. ಈಗ ಸುಮ್ಮನೆ ಒಂದೆರಡು ಮಾತು ಹೇಳ್ತಾರೆ. ಸುರ ಮಂದಿರ ತರು ಮೂಲ ನಿವಾಸ, ಶಯ್ಯ ಭೂತಲ ಮಜಿನಂ ವಾಸ, ಸರ್ವ ಪರಿಗ್ರಹ ಭೋಗ ತ್ಯಾಗ, ಕಸ್ಯ ಸುಖಂ ನ ಕರೋತಿ ವಿರಾಗ, ಸುರ ಮಂದಿರ ತರು ಮೂಲ ನಿವಾಸ, ಶಯ್ಯಾ ಭೂತಲ ಮಜಿನಂ ವಾಸ, ಸರ್ವ ಪರಿಗ್ರಹ ಭೋಗ ತ್ಯಾಗ, ಕಸ್ಯ ಸುಖಂ ನ ಕರೋತಿ ವಿರಾಗ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ. ಸುರ ಮಂದಿರ, ದೇವಾಲಯಗಳು, ದೇವಸ್ಥಾನಗಳು ಅಥವಾ ತರು ಮೂಲ ನಿವಾಸ. ತರು ಅಂದರೆ ವೃಕ್ಷ, ಮೂಲ ಅಂದರೆ ವೃಕ್ಷದ ತಳ, ನಿವಾಸ ಇವನಿಗೆ ಯಾವ ಚಿಂತೆ? ದೇವಾಲಯದಲ್ಲಿದ್ದಾನೆ, ಎರಡು ಹೊತ್ತು ನೈವೇದ್ಯ ಮಾಡ್ತಾರೆ, ಪ್ರಸಾದ ಸಿಗುತ್ತೆ, ಹೌದಾ? ಭಗವಂತನಿಗೆ ಎಷ್ಟು ನೆರಳಿದೆಯೋ ಅಷ್ಟು ನೆರಳು ಇವನಿಗೂ ಇದೆ. ಅಲ್ಲಿ ಇಲ್ಲಿ ನಾಲ್ಕನೇ ಸೋರ್ತಾ ಇತ್ತು ಅಂದ್ರೆ ಅಲ್ಲಿ ಭಗವಂತನಿಗೂ ಸೋರ್ತಾ ಇರ್ತದೆ, ಇವನಿಗೂ ಸೋರ್ತಾ ಇರ್ತದೆ, ಹೌದಪ್ಪ? ತಾನು ನೋಡಿದ್ರೆ ಪ್ಯಾಲೆಸ್ನಾಗ ಕೂತ್ಕೊಂಡಾನೆ, ನಾನು ನೋಡಿದ್ರೆ ಗುಡಿಸಲಾಗಿಟ್ಟಾನೆ, ಪ್ರಶ್ನೆ ಇಲ್ಲ. ಇದೇನು ಲಭ್ಯವೋ ಅದೇ ನನಗೂ ಲಭ್ಯ. ಸುರ ಮಂದಿರ ತರು ಮೂಲ ನಿವಾಸ, ಯಾವ ಚಿಂತನೆ ಅವನಿಗೆ? ಊಟ ಚಿಂತೆ ಇಲ್ಲ. ಹೌದ ಸ್ವಾಮಿ, ವೃಕ್ಷದ ಕೆಳಗೆ ವಾಸ ಮಾಡಿದ ಇವನು ಮಲಗುವುದು ಹೇಗೆ? ಎಲ್ಲಿ ಮಲಗುತ್ತಾನೆ? ಶಯ್ಯಾ ಭೂತಲಂ. ಮಲಗೋದು ಎಲ್ಲಿ? ಭೂಮಿಯ ಮೇಲೆ ಮಲಗುತ್ತೆ. ಭೂಮಿ ಬಿಟ್ಟು ಮಲಗೋರು ಯಾರೋ ಒಬ್ಬರಿದ್ರೆ ಹೇಳಿ. ನೀನು ಕ್ವಾಟ್ ಮೇಲೆ ಮಲಗಿದ್ರೇನು, ಏರ್ ಕಂಡೀಷನ್ ಮಲಗಿದ್ರೇನು, ನೀನು ನೆಲದ ಮೇಲೆ ಮಲಗಿದ್ರೇನು? ನಿದ್ದೆ ಬಂದ ಮೇಲೆ ನೆಲನೂ ಇಲ್ಲ, ಏರ್ ಕಂಡೀಷನ್ ಇಲ್ಲ, ಭೂಮಿ ಇಲ್ಲ. ಏಕಂ ಅದ್ವಿತೀಯಂ ಬ್ರಹ್ಮ, ಎಲ್ಲರಲ್ಲಿಯೂ ಕೂಡ ಸಮಭಾವವನ್ನು ಹಂಚೋದು ಒಂದೇ ಒಂದು ಅವಸ್ಥಾ. ಯಾವುದದು? ನಿದ್ರಾವಸ್ಥ. ಎಲ್ಲರಿಗೂ ಒಂದೇ ಒಂದು ಸಮವನ್ನು ಹಂಚುತ್ತದ್ ನೋಡ್ರಿ. ಯಾರನ್ನು ಮೇಲು ಕೀಳು ಅಂತ ನೋಡೋಂಗಿಲ್ಲ. ಉಚ್ಚ ನೀಚ ದರಿದ್ರ ಶ್ರೀಮಂತ ಕೇಳಬೇಡ. ಹೆಣ್ಣಿಲ್ಲ, ಗಂಡಿಲ್ಲ, ಮುದುಕಿಲ್ಲ, ತದಕ್ಕಿಲ್ಲ, ಬಾಲಕ ಇಲ್ಲ, ಏನು ಕೇಳಬೇಡ. ಗೃಹಸ್ಥಲ್ಲ, ಸ್ವಾಮಿ ಇಲ್ಲ, ಆಸಾಮಿ ಇಲ್ಲ, ಸನ್ಯಾಸಿ ಇಲ್ಲ, ಏನು ಸಂಸಾರಿ ಇಲ್ಲ, ಯಾರಿಲ್ಲ ನೋಡು. ಎಲ್ಲ ಒಂದ ಸಾರ ಸಗಟ. ಯಾರಂತಾರೆ? ನಿದ್ರಾವಸ್ಥ. ಸೊ ಹೇಳ್ತಾರೆ, ಸುರ ಮಂದಿರ ತರುಮೂಲ ನಿವಾಸ ಶಯ್ಯಾ ಭೂತಲಂ ಅಜಿನಂ ವಾಸ. ಆಯ್ತಲ್ಲ, ಅಜಿನಂ ಅಂದ್ರೆ ದರ್ಬೆ. ಹಾ, ಅಜಿನಂ ಅವು ವಿಚಿತ್ರವಾದ ಹುಳು ಸಿಗುತ್ತದೆ, ಅದನ್ನು ಹಾಸಿಕೊಂಡು ಭೂಮಿ ಮೇಲೆ ಮಲಗುತ್ತಾನೆ. ಇನ್ನ ತ್ಯಾಗ, ಭೋಗ ತ್ಯಾಗ ಇದಲ್ಲ, ಭೋಗದಲ್ಲಿ ಯಾವ ರುಚಿಯೂ ಇಲ್ಲ. ಭೋಗ ತ್ಯಾಗ, ಎಂತ ಭೋಗ? ಸರ್ವ ಪರಿಗ್ರಹ, ಗ್ರಹ ಗ್ರಹಿಸೋದು, ಪರಿಗ್ರಹ ಚೆನ್ನಾಗಿ ಗ್ರಹಿಸೋದು, ಚೆನ್ನಾಗಿ ಧರಿಸೋದು, ಎಲ್ಲ ಸರ್ವ ಪರಿಗ್ರಹ. ಏ ಯಾವ್ಯಾವುಗಳನ್ನ ನಂದು ನಂದು ನಂದು ಅಂತ ಇವನು ಧರಿಸಿದ್ದನೋ ಭೋಗಕ್ಕಾಗಿ, ಅವುಗಳನ್ನೆಲ್ಲವನ್ನು ತ್ಯಾಗ ಮಾಡಿದ. ಸರ್ವ ಪರಿಗ್ರಹ ಭೋಗ ತ್ಯಾಗ. ಈಗ ಹೇಳಪ್ಪ ಹ್ಯಾ ಅಂತ ಎಲ್ಲವನ್ನು ಎಸೆದು ಬಂದಂತ ಇವನಿಗೆ ಯಾವುದು ತಾನೇ ದುಃಖ ಕೊಟ್ಟಿತ್ತು? ಇದೆಲ್ಲವನ್ನು ಎಸೆದು ಎತಕ್ಕಾಗಿ ಬಂದ? ಆತ್ಮಾನಂದಕ್ಕಾಗಿ ಬಂದ. ಆ ಆತ್ಮಾನಂದ ಒಂದು ಇವನಿಗೆ ಸಿಕ್ಕ ಮೇಲೆ ಇನ್ನು ಮತ್ತೆ ಯಾವ ಸುಖವೂ ಇವನಿಗೆ ಆಕರ್ಷಣೆ ಮಾಡಿತು? ಕಸ್ಯ ಸುಖಂ ನ ಕರೋತಿ ವಿರಾಗ. ಇಂತಹ ವೈರಾಗ್ಯವನ್ನು ಹೊಂದಿದಂತಹ ಈ ಮುಮುಕ್ಷು ಅದು ಹೇಗೆ ತಾನೇ ಆತ್ಮಾನಂದವನ್ನು ಆನಂದಿಸಲಿಕ್ಕಿಲ್ಲ? ಯಾಕೆ? ಬೇರೆ ಇನ್ನು ಯಾವ ಸೆಳೆತವೂ ಇಲ್ಲ, ಅವನಿಗೆ ಎಂಥದ್ರ ಅವಶ್ಯಕತೆಯೂ ಇಲ್ಲ. ಅವನು ಸುಖವಾಗಿದ್ದಾನೀಗ, ಖುಷಿಯಾಗಿದ್ದಾನೆ. ಆರು ಕೇಳಂಗಿಲ್ಲ, ಮೂರು ಕೇಳಂಗಿಲ್ಲ, ತನ್ನ ಪಾಡಿ ತಾನಿದ್ದಾನೆ. ಪೂರ್ಣ ಮುದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಛತಿ. ಪೂರ್ಣತ್ವದ ಆ ಸ್ಥಿತಿಯಲ್ಲಿ ಉಳಿದ್ಬಿಟ್ಟವನು. ಇನ್ನೆಂಥದ, ಇನ್ನೇನಾಗಬೇಕಾಗಿದೆ ಅವನು? ಹೊಗಳಿಕೆ, ತುಲ್ಯ, ನಿಂದ, ಸ್ತುತಿ, ಮೌನಿ, ಸಂತುಷ್ಟ, ಏನ ಕೇನಚಿತ್, ಅನಿಕೇತ, ಸ್ಥಿರಮತಿ. ನೋಡಿ ಎಷ್ಟು ಸುಂದರವಾಗಿದೆ. ಪ್ರಿಯ ನರಹ ಮೇ ಭಕ್ತ ಪ್ರಿಯ ನರಹ. ಭಗವಂತ ಹೇಳ್ತಾನೆ, ಪ್ರಾಮಿಸಿಂಗ್ಲಿ ಹೇಳ್ತಾನೆ, ಇಂತಹ ನನ್ನ ಭಕ್ತ ಏನಿದ್ದಾನೋ ಇವನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಎಂಥ ಭಕ್ತ? ನಿಂದಾ ಸ್ತುತಿಗಳನ್ನು ಸಮವಾಗಿ ತೋತಾನೆ, ಮಾನ ಅಪಮಾನಗಳನ್ನು ಸಮವಾಗಿ ತೋತಾನೆ, ಶೀತ ಉಷ್ಣ ಸುಖ ದುಃಖಗಳನ್ನು ಸಮವಾಗಿ ತೋತಾನೆ. ಇಂತಹ ಭಕ್ತ ನನಗೆ ಅತ್ಯಂತ ಶ್ರೇಷ್ಠನು ಅಂದದ್ದು ನಾವಿಲ್ಲಿ ಜ್ಞಾಪಕ ಮಾಡ್ಕೊಂಬಂತೆ. ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಇಂತಹ ವೈರಾಗ್ಯವನ್ನು ಹೊಂದಿದ ಇವನು ಅದು ಹೇಗೆ ತಾನೇ ಆತ್ಮ ಸುಖವನ್ನ ಆನಂದಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಶ್ನೆ ಹಾಕ್ತಾರೆ. ಅಂತಹ ಆನಂದವನ್ನು ಅನುಭವಿಸ್ತಾ ಇರುವಂತಹ ಆ ಮಹಾನ್ ಸಾಧಕ ಏನು ಮುಕ್ಷವಾದವನಿಗೇನು ಮುಕ್ತಿಯನ್ನು ಹೊಂದಿಬಿಟ್ಟಿದ್ದಾನೋ, ಈಗ ಅವನು ಮೋಕ್ಷ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದಾನೋ, ಇಂತಹ ಅತ್ಯಂತ ಶ್ರೇಷ್ಠ ಮುಕ್ತನು ಹೇಗೆ ಜೀವನ ಕಳಿತಾನೆ ಕೇಳ್ಕೊ ಮಜಾ. ಯೋಗರ ತೋವಾ ಭೋಗರ ತೋವಾ ಸಂಗರ ತೋವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತೀವ ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತೀವ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ದುರ್ಗಂ ಕರಣಿ. ಯೋಗರ ತೋವಾ ತೋವಾ ತೋ ಯೋಗರ ತೋ ಯೋಗಿಗಳ ಮಧ್ಯದಲ್ಲಿದ್ದರೆ ಏನು ಹಂಗೆ ಯೋಗರ ತೋ ಯೋಗಿಗಳ ಮಧ್ಯದಲ್ಲಿ ರಮಿಸುತ್ತಾ ಇದ್ದರೆ ಏನು ಇರಲಿ, ಯೋಗಿಗಳಿದ್ದಾರೆ ಅವ್ರ ಜೊತೆನೂ ಇರ್ತಾನೆ, ಅದರಿಂದ ಅವನಿಗೇನು ವ್ಯತ್ಯಾಸ ಆಗಬೇಕಾಗಿಲ್ಲ. ಭೋಗಿಗಳ ಮಧ್ಯದಲ್ಲಿದ್ದರೆ ಇರಲಿ, ಇವನು ಭೋಗಿ ಆಗಬೇಕಾಗಿಲ್ಲ. ಯೋಗಿಗಳ ಮಧ್ಯದಲ್ಲಿ ಇವನು ಯೋಗಿ ಆಗೋ ಅವಶ್ಯಕತೆ ಇಲ್ಲ, ಭೋಗಿಗಳ ಮಧ್ಯದಲ್ಲಿ ಇವನು ಯೋಗ ಬಿಟ್ಟು ಭೋಗಿ ಆಗುವ ಅವಶ್ಯಕತೆ ಇಲ್ಲ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನ ಸತ್ಸಂಗ ಅದರಿ. ಏನು ಬೆಳೆಯಿಂದ ಸಂತಿಂತ ನಾಲ್ಕು ಐದೈದು ಸತ್ಸಂಗ ಮಾಡ್ತಾರೆ, ಮಾಡಲಿ ಬಿಡು, ಭಾಳ ಚಂದ ಒಳ್ಳೆಯದು ಮಾಡಲಿ. ಅಯ್ಯೋ ಇತ್ತೀಚೆಗೆ ಯಾವ ಸತ್ಸಂಗಗಳೇ ಇಲ್ಲ, ಇಲ್ಲ ಬಿಡು, ಹೋಗಲಿ ಬಿಡು. ಸಂಗರತೋವಾ ಸಂಗವಿಹೀನ ಸಂಘಗಳ ಸತ್ಸಂಗಗಳಿದ್ದರೇನೋ ಇಲ್ಲದಿದ್ದರೆ ಯಾಕೆ ಇವನಿಗೇನು ವ್ಯತ್ಯಾಸ ಆಗುವುದಿಲ್ಲ. ಯಾಕೆ ಸಹ ಬ್ರಹ್ಮಣಿ ರಮತೆ ಚಿತ್ತಂ, ಅವನು ಯೋಗಿಗಳ ಮಧ್ಯದಲ್ಲಿಯೂ ಬ್ರಹ್ಮನಲ್ಲೇ ಇರ್ತಾನೆ, ಭೋಗಿಗಳ ಮಧ್ಯದಲ್ಲಿಯೂ ಬ್ರಹ್ಮನಲ್ಲೇ ಇರ್ತಾನೆ, ಸಾಧಕರ ಮಧ್ಯದಲ್ಲಿಯೂ ಬ್ರಹ್ಮನಲ್ಲೇ ಇರ್ತಾನೆ, ಸತ್ಸಂಗದ ಮಧ್ಯದಲ್ಲಿಯೂ ಬ್ರಹ್ಮನಲ್ಲೇ ಇರ್ತಾನೆ, ಸತ್ಸಂಗ ಇಲ್ಲದೇ ಇದ್ದಾಗಿಯೂ ಬ್ರಹ್ಮನಲ್ಲೇ ಇರ್ತಾನೆ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಚಿತ್ತವು ಯಾರ ಮನಸ್ಸು ಯಾರ ಬುದ್ಧಿ ಯಾರ ಅಂತಃಕರಣ ಆ ಚೈತನ್ಯ ಆತ್ಮನಲ್ಲಿ ಸದಾ ಆನಂದಿಸ್ತಾ ಇರ್ತದೋ. ಹಾಗಾದ್ರೆ ಏನೋ ನಂದತಿ ನಂದತಿ ಆನಂದತ್ತೀವ, ಆನಂದಿಸ್ತಾನೆ ಆನಂದಿಸ್ತಾನೆ ಆನಂದಿಸ್ತಾ ಇರ್ತಾನೆ, ಸದಾಕಾಲವು ಆನಂದದಲ್ಲಿ ಇರ್ತಾನೆ. ಹೌದಲ್ ಕಮಲಮ್ಮ, ಅವಾಗ ಇವಾಗ ನಂದು ಮುಖ ಸಪ್ಪೆ ಆಗ್ತದೆ ಕಮಲಮ್ಮ. ಅವಾಗ ನಾ ಏನ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಧ್ಯಾನಿಸ್ತೀನಿ. ಅವಾಗ ನನ್ನ ಶಿಷ್ಯನ ಮುಖಾನೇ ಸಪ್ಪೆ ಆಗೋದಿಲ್ಲ, ನನ್ನ ಮುಖ ಯಾಕೆ ಸಪ್ಪೆ ಆಗಬೇಕು ಅಂತ ಮತ್ತೆ ಮುಖ ಹಿಂಗ. ಯಾಕಂದ್ರೆ ಆನಂದತಿ ಆನಂದತಿ ಆನಂದತ್ತೇವ, ಸದಾಕಾಲ ಆನಂದದಲ್ಲಿ ಇರ್ತಾನೆ. ಭಗವದ್ಗೀತಾ ಕಿಂಚಿತ್ ಅಧೀತ ಭಗವದ್ಗೀತಾ ಕಿಂಚಿತ್ ಅಧೀತ ಗಂಗಾ ಜಲಲವ ಕಣಿಕಾ ಪೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಥ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಗವದ್ಗೀತಾ ಕಿಂಚಿತ್ ಅಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿ ಏನ ಮುರಾರಿ ಸಮರ್ಥ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ಯೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ದುರ್ಗರಣಿ. ಹೆಂಗೆ ಇದಕ್ಕೆ ನಮ್ಮ ಪರಿಹಾರ ಏನಿದಕ್ಕೆ? ಇಂಥ ಆನಂದವು ನಮ್ಮದು ಆಗಬೇಕು, ಇಂಥ ಆನಂದ ಸ್ಥಿತಿಯಲ್ಲಿ ನಾವು ಉಳಿಬೇಕು, ನಮಗೂ ಇಂತಹ ಆನಂದವು ಪ್ರಾಪ್ತವಾಗಬೇಕು. ಇದಕ್ಕೆ ಪರಿಹಾರ ಏನು? ಈಗ ನಾವು ಬಹಳ ಪ್ರಯತ್ನ ಮಾಡಿದ್ವಿ, ಪ್ರಸಾದ ತಿರುಪತಿ ತಂದು ಪ್ರಸಾದ 1 ದಿವಸ 4 ದಿವಸ 5 ದಿವಸ ಮುಗಿದೋಗ್ಬಿಡ್ತದೆ ಲಾಡು, ಮತ್ತೆ ಅದೇ ದುಃಖ ಅದನ್ನು. ರಾಮೇಶ್ವರ ಪ್ರಸಾದ 1 ದಿವಸ ಇನ್ನೂ ಜಲ್ದಿನೇ ಮುಗಿದು ಹೋಗ್ತದೆ, ಭಾಳ ಕಡಿಮೆ ಕೊಡ್ತಾರೆ. ಅದು ಸನ್ಯಾಸಿ ಜಾಗ ನೋಡ್ರಿ ರಾಮೇಶ್ವರ, ಅದೇ ವೈಕುಂಠಾಧಿಪತಿ ಜಾಗ ಅಲ್ಲ ಇನ್ನೋ ಪಾಪ ಸ್ಮಶಾನ ವಾಸಿ, ಅವತ್ತು ಏನು ಪ್ರಸಾದ ಸಿಗ್ತದೆ? ವಿಭೂತಿ ಹಚ್ಕೊಂಡ್ಬಿಡೋಷ್ಟು. ಸೊ ಇವ್ರು ಹೆಂಗಪ್ಪ ನಮಗೆ ಶಾಶ್ವತವಾದ ಈ ಆನಂದ ನಮಗೆ ಪ್ರಾಪ್ತವಾಗಬೇಕಾದ್ರೆ ಏನು ಮಾಡಬೇಕು? ಭಾಳ ಸಿಂಪಲ್ ಆಗಿ ಹೇಳ್ತಾರೆ ಆಚಾರ್ಯರು, ಭಗವದ್ಗೀತಾ ಕಿಂಚಿತ್ ಅಧೀತ, ಕಿಂಚಿತ್ ದಿನಕ್ಕೆ ಒಂದು ಶ್ಲೋಕ, 700 ಶ್ಲೋಕ ಪಾಠ ಮಾಡು ಅಂತ ಹೇಳಂಗಿಲ್ಲ, ದಿನಕ್ಕೆ ಒಂದು ಶ್ಲೋಕ. ಈ ಊಟ ಕೂತ್ಬಿಡ್ತಾರ ನೋಡಿ, ದಿವಸ ನಂಗೆ ಮಾಡಿದ ಭಗವದ್ಗೀತಾ ಕಿಂಚಿತ್ ಅಧೀತ, ಒಂದೇ ಶ್ಲೋಕ ದಿನಕ್ಕೆ. ನಾಳೆ ಇವತ್ತು ಹೇಳಿದ್ದೊಂದು, ನಾಳೆದು ಒಂದೇ ಶ್ಲೋಕ, ನಾಡಿದ್ದು ಮೊನ್ನೆ ಹೇಳಿದ್ದೊಂದು, ನಿನ್ನೆ ಹೇಳಿದ್ದೊಂದು, ಆಮೇಲೆ ಒಂದೇ ಶ್ಲೋಕ. ಎರಡು ವರ್ಷದೊಳಗೆ ನೀನು ಕಂಠಪಾಠ ಆಗಿಬಿಡ್ತದೆ, ನೀನು ಏನು ಕಷ್ಟಪಡ್ಬೇಕಾಗಿಲ್ಲ, ಏನು ಕಷ್ಟಪಡ್ಬೇಕಾಗಿಲ್ಲ. ಭಗವದ್ಗೀತಾ ಕಿಂಚಿತ್ ಅಧೀತ, ಗಂಗಾ ಜಲಲವ ಕಣಿಕ, ಒಂದು ಹನಿ ಗಂಗಾ ತೀರ್ಥ ಪಾನ ನೋಡ್ರಿ ಹೇಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಒಂದೇ ಒಂದು ಡ್ರಾಪ್ ಗಂಗಾ ಜಲ, ಆಮೇಲೇನು ಭಗವದ್ಗೀತಾ ಒಂದೇ ಒಂದು ಶ್ಲೋಕ, ಒಂದು ಶ್ಲೋಕದ ಅಧ್ಯಯನ, ಆಮೇಲೆ ಏನೇ ಕೆಲಸ ಮಾಡ್ತಿರು, ಎಲ್ಲಿಗೆ ಹೋಗ್ತಿರು, ಬ್ಯಾಂಕಿನ ಕೆಲಸ ಇರಲಿ, ನೌಕರಿ ಇರಲಿ, ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ಕೃಷಿ ಇರಲಿ, ನೀನು ಕಸ ಗುಡಿಸ್ತಾ ಇರು, ಅಡುಗೆ ಮಾಡ್ತಾ ಇರು, ನೀನು ಕಮ್ಮಾರಿಕೆ ಮಾಡು, ಕುಂಬಾರಿಕೆ ಮಾಡು, ಏನೇ ಮಾಡ್ತಾ ಇರು, ಮುರಾರಿ ಸಮರ್ಚ, ಎಲ್ಲವೂ ಯಾರಿಗೆ ಸಮರ್ಪಿತ? ಈಶ್ವರನಿಗೆ ಸಮರ್ಪಿತ. ಇಷ್ಟು ಮಾಡಿಬಿಟ್ರೆ ತಸ್ಯ ಯಮೇನ ಚರ್ಚಾ ನ ಕ್ರಿಯತೆ. ನಮಗೆಲ್ಲರಿಗೂ ಕೂಡ ಒಂದು ಎನ್ಕ್ವೈರಿ ಆಗ್ತದೆ, ಎಲ್ಲಿ ಆಗ್ತದೆ? ಈ ದೇಹ ಬಿಟ್ಟು ನಾವು ಚಿತ್ರಗುಪ್ತನ ಹತ್ರ ಹೋದಾಗ ಅವನು ಎನ್ಕ್ವೈರರ್, ಸಿಂಗಲ್ ಬೆಂಚ್ ಎನ್ಕ್ವೈರರ್, ಮತ್ತು ಬೇರೆ ಇನ್ಯಾರೂ ಇಲ್ಲ, ಅವನೊಬ್ಬನೇ ಇರ್ತಾನೆ. ಅವನದು ಹ್ಯೂಜ್ ರಿಜಿಸ್ಟರ್ ಇರ್ತದೆ, ಅದೆಲ್ಲ ತೆಗಿತಾನೆ ಪುಟ. ಓಹೋ ನೀನೇನಾ, ಕರೆಕ್ಟ್ ಐಡಿ ರೆಕಾರ್ಡ್. ಅವನಿಷ್ಟನ್ನು ಹಿಂಗೆ ಮಾಡಿಬಿಟ್ಟು ಅಂದ್ರೆ ಸ್ಕ್ಯಾನಿಂಗ್ ಆಗಿಬಿಡ್ತದೆ. ಏನು ಸ್ಕ್ಯಾನಿಂಗ್ ಆಗಿಬಿಡ್ತದೆ? ಪಾಪ ಪುಣ್ಯ ಧರ್ಮ ಅಧರ್ಮ ಯಾಕೆ ಹಿಂಗೆ ಮಾಡಿದ್ವಿ, ಹಿಂಗೆ ಯಾಕೆ ಮಾಡಿದ್ದೀನಿ, ಹಂಗೆ ಮಾಡೋದು ಹೇಳ್ತಿಲ್ಲ, ನಾನು ಹಿಂಗೆ ಹೇಳಿ ಕಳಿಸಿದ್ದೀನಿ, ಹಿಂಗೆ ಯಾಕೆ ಮಾಡಲಿಲ್ಲ, ಹಂಗೆ ಯಾಕೆ ಮಾಡಿದ್ವಿ, ಎಲ್ಲ ಎನ್ಕ್ವೈರಿ ಆಗ್ತದೆ ಅವನಿಗೆ, ಟಾಪ್ ಟು ಬಾಟಮ್ ಎಲ್ಲ ಎನ್ಕ್ವೈರಿ ಆಗ್ಬಿಡ್ತದೆ. ಆದರೆ ಭಗವದ್ಗೀತಾ ಹೇಳಿದವರು, ಗಂಗಾ ಜಲವನ್ನು ಸ್ವೀಕಾರ ಮಾಡಿದವರು, ಒಂದು ಎನ್ಕ್ವೈರಿನೂ ಇವ್ರ ವಿರುದ್ಧ ಇರುವುದಿಲ್ಲ, ಎಲ್ಲ ಡಿಸಾಲ್ವ್ ಆಗ್ಬಿಡ್ತದೆ, ಎಲ್ಲ ಡಿಸಾಲ್ವ್ ಪೂರ. ತಸ್ಯ ಯಮೇನ ಚರ್ಚಾ ನ ಕ್ರಿಯತೆ, ಯಮನಿಂದ ಇವನ ಬಗ್ಗೆ ಚರ್ಚೆ ಆಗೋದಿಲ್ಲ, ಎನ್ಕ್ವೈರಿ ಆಗೋದಿಲ್ಲ. ಯಮನಿಂದ ಅಂದ್ರೆ ಏನು? ಆ ಚಿತ್ರಗುಪ್ತ, ಚಿತ್ರಗುಪ್ತ ಯಾರು? ಯಮನ ಪ್ರೈವೇಟ್ ಸೆಕ್ರೆಟರಿ ಅವ. ಅವನು ಏನು ರಿಪೋರ್ಟ್ ಕೊಡ್ತಾನೆ, ಆ ರಿಪೋರ್ಟ್ ಮೇಲೆ ಯಮ ನಮಗೆ ನಿರ್ಧಾರ ಮಾಡ್ತಾನೆ. 5 ಸ್ಟಾರ್ಗೆ ಹೋಗ್ಬೇಕಾ, 3 ಸ್ಟಾರ್ಗೆ ಹೋಗ್ಬೇಕಾ, 7 ಸ್ಟಾರ್ಗೆ ಹೋಗ್ಬೇಕಾ? ಆ ಲೋಕ 7 ಸ್ಟಾರ್ ಅಂದ್ರೆ 7th ಲೋಕ, 6 ಸ್ಟಾರ್ ಅಂದ್ರೆ 6th ಲೋಕ, 5 ಸ್ಟಾರ್ ಅಂದ್ರೆ 5th ಲೋಕ. ಎಲ್ಲ ಲೋಕಗಳವ ಇಲ್ಲ, ಭೂ ಹೂ ಭುವ ಸುವ ಮಹಾ ಜನ ತಪ ಸತ್ಯಂ, ಇವು 7 ಲೋಕವ ಇಲ್ಲ. ಸತ್ಯಂ ಅದು 7 ಸ್ಟಾರ್ ಅದು. ಹಾ, ಅಲ್ಲಿ ಚತುರ್ಮುಖ ಬ್ರಹ್ಮ ಕೂತಿರ್ತಾನೆ, ಹೀ ಮಲ್ಕೋತ ಹರಲಾರದ ಕೈಗಳನ್ನ ಹೊತ್ಕೊಂಡು ಹಿಂಗ್ ಮಲ್ಕೋ ಕೂತಿರ್ತಾನ. ಆ ಗೋಣ ಹೊಳ್ಳಾಡ್ಲಿಕ್ಕೂ ಭಾರಿ ಕಷ್ಟ, ಯಾಕಂದ್ರೆ ಸೃಷ್ಟಿ ಆದಾಗಿನಿಂದ ಅದು ಹಿಂಗ ಅದಾವ, ಅದು ಗೋಣ. ಅದು ಸತ್ಯಲೋಕ. ಸೊ ಆ ಲೋಕಗಳಲ್ಲಿ ಆ ಅದು ಅವರವರ ಪುಣ್ಯ ಪಾಪಗಳಿಗೆ ತಕ್ಕಂತೆ, ಧರ್ಮ ಅಧರ್ಮಗಳಿಗೆ ತಕ್ಕಂತೆ ಆ ಲೋಕಗಳಿಗೆ ವಾಸವನ್ನು ಹಂಚೋ ಕೆಲಸ ಯಮ ಮಾಡ್ತಾನೆ ನಿಜ. ಆದರೆ ಯಾರ ರಿಪೋರ್ಟ್ ಆಧಾರ ತಗೋತಾನವ? ಚಿತ್ರಗುಪ್ತನ ರಿಪೋರ್ಟ್ ಆಧಾರ. ಚಿತ್ರಗುಪ್ತನ ರಿಪೋರ್ಟ್ ಹೆಂಗೆ ಕಳಿಸ್ತಾನವ, ಎದುರು ಮೇಲೆ ಕಳಿಸ್ತಾನವ? ಅವನ ಹತ್ರ ಒಂದು ರಿಜಿಸ್ಟರ್, ಅದಕ್ಕೆ ಒಂದು ಚಿತ್ರಗುಪ್ತ. ಗುಪ್ತವಾಗಿ ಚಿತ್ರವನ್ನು ಹಿಡಿದವರು ಯಾರೋ ಅವರಿಗೆ ಚಿತ್ರಗುಪ್ತ ಅಂತ. ಗುಪ್ತವಾಗಿ ಚಿತ್ರ ಟಕ್ಕಂತ, ನಿಂಗೆ ಗೊತ್ತಾಗೋದಿಲ್ಲ, ನಿನ್ನ ಫೋಟೋ ಹೊಡೆದ್ಬಿಟ್ಟಿರ್ತ, ಅದು ವಿಡಿಯೋ ಕ್ಯಾಮ್ರಾ, ಅದು ಎಲ್ಲ ಆಲ್ ಡಿಟೇಲ್ಸ್, ಇಟ್ ವಿಲ್ ಪ್ರೆಸೆಂಟ್ ಆಲ್ ದಿ ಡಿಟೇಲ್ಸ್ ಎಲ್ಲ. ಎಲ್ಲಿ ಇಟ್ಕೊಂಡಿರ್ತಾನೆ ಅವ ಕ್ಯಾಮ್ರಾ, ಇಟ್ಕೊಂಡು ಎಲ್ಲಿ ನಿಂತಿರ್ತಾನೆ ಅದೆಲ್ಲ ಗೊತ್ತಾಗ್ಬಿಡ್ತು ಅಂದ್ರೆ ನಿನ್ನ ಹತ್ರ ಅದ್ರ ಅಪ್ಪನಂತ ಕ್ಯಾಮ್ರಾ ಅವನು ಮರಯ್ಯ, ಅವನ ಕ್ಯಾಮ್ರಾಕ್ಕೆ ನೀವು ಮೋಸ ಮಾಡ್ತೀನಿ, ನನಗೆ ಗೊತ್ತದೆ. ಅದಕ್ಕೆ ಅವನ ಕ್ಯಾಮ್ರಾ ಎಲ್ಲಿದೆ ಅಂತ ಹೇಳಿಕ್ ಹೋಗೋದಿಲ್ಲ, ಅವನ ಕ್ಯಾಮ್ರಾ ಇಲ್ಲ ಅಂತ ಹೇಳಿಕ್ ಹೋಗೋದಿಲ್ಲ. ತಸ್ಯ ಯಮೇನ ಚರ್ಚಾ ನ ಕ್ರಿಯತೆ, ಪಾಪ ಪುಣ್ಯಗಳ ಚರ್ಚಾ ಎನ್ಕ್ವೈರಿ, ಧರ್ಮ ಅಧರ್ಮಗಳ ಎನ್ಕ್ವೈರಿ, ಇವನು ಎಷ್ಟು ಧರ್ಮವನ್ನು ಜೀವನ ಮಾಡ್ದ, ಎಷ್ಟು ಅಧರ್ಮ ಜೀವನ ಮಾಡ್ದ, ಇತ್ಯಾದಿ ಇತ್ಯಾದಿ ಎನ್ಕ್ವೈರಿಗಳು ಅವನ ಬಗ್ಗೆ, ಎಲ್ಲರ ಬಗ್ಗೆ ಅಲ್ಲ, ಅವನ ಬಗ್ಗೆ. ಅವನ ಬಗ್ಗೆ ಅಂದ್ರೆ ಯಾರ ಬಗ್ಗೆ? ಭಗವದ್ಗೀತಾ ಕಿಂಚಿತ್ ಅಧೀತ. ಮಜಾ ಕೇಳಿದ್ವಿ. ಈಗ ನಾವು ನೀವು 7 ಶ್ಲೋಕ ಯಾಕೆ ಮಾಡ್ಬೇಕು ಹೇಳಿ? ಏಳು 700 ಶ್ಲೋಕ ನಾವು ಯಾಕೆ ಮಾಡ್ಬೇಕು? ಏನ್ ನೀರ ಭಗವಂತನ ಹೇಳ್ಬಿಟ್ಟಾನ, ಒಂದು ಮಾಡುವ ಸಾಕ. ಅದಕ್ಕೊಬ್ರು ಹಿಡ್ಕೋಕು ತೋಡು, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಒಂದೇ ಒಂದು ಹಿಡ್ಕೋಕು ತೋಡು. ಭಗವದ್ಗೀತಾ 1 ಶ್ಲೋಕ ಅರ್ಥ ಮಾಡ್ಕೋಬೇಕಂದ್ರೆ, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಶ್ಲೋಕದ ಹಿಂದಿನ 10 ಶ್ಲೋಕ ನೀವು ಅಭ್ಯಾಸ ಮಾಡ್ಬೇಕು, ನಂತರದ 10 ಶ್ಲೋಕ ಅಭ್ಯಾಸ ಮಾಡ್ಬೇಕು, ಆಮೇಲೆ 1 ಶ್ಲೋಕ 21 ಕರೆಕ್ಟ್ ಆಗ್ತದೆ, ಅವಾಗ ನಿಮ್ಗೆ ಅರ್ಥ ಆಗ್ತದೆ. ಆ 21 ಶ್ಲೋಕನೂ ಅರ್ಥ ಮಾಡ್ಬೇಕು ಅಂತಂದ್ರೆ 700 ಶ್ಲೋಕನೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಅರ್ಥ ಆಗ್ತದೆ. ಇನ್ನು ಗಂಗಾಚಾರ ಹಿಂಗೇನ ಜ್ಞಾನ ಆಗಿಬಿಡ್ತದ? ಕಣಿಕಾ ಪೀತ, ಡ್ರಾಪ್ ಬೈ ಡ್ರಾಪ್. ಏನಂತಾರದಕ್ಕೆ? ಸಲೈನ್, ಏನು ಸಲೈನ್ ಬಾಟಲ್, ಡ್ರಾಪ್ ಬೈ ಡ್ರಾಪ್. ಹೆಂಗಿದೆ ಅರ್ಥ ಮಾಡ್ಬೇಕು ಇದನ್ನ? ಗಂಗಾ ಜಲ ಮೀನ್ಸ್ ಜ್ಞಾನ ಗಂಗಾ. ಗಂಗಾ ಜಲ ಮೀನ್ಸ್ ಏನು? ಗಂಗೆ ಗಂಗಾ ಏನದು? ಜ್ಞಾನ ಗಂಗಾ. ಜ್ಞಾನ ಗಂಗಾದೊಳಗೆ ಒಂದು ವಾಕ್ಯ ನಿನಗೆ ಸಿಕ್ಕರೆ ಸಾಕು, ಅಯಂ ಆತ್ಮ ಬ್ರಹ್ಮ, ದಟ್ಸ್ ಎಟ್. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಓಕೆ ಫೈನ್. ತತ್ತ್ವಂ ಅಸಿ. ವೆರಿ ಗುಡ್. ಆ ಒಂದೇ ಒಂದು ವಾಕ್ಯ, ಆ ಶಬ್ದ, ಅವುಗಳ ಸಂಪ್ರದಾಯ, ಅವುಗಳ ಕ್ರಮ, ಆ ಕ್ರಮದಲ್ಲಿ ನೀ ಅರ್ಥ ಮಾಡ್ಕೊಂಡ್ಬಿಟ್ಟಿ ಅಂತಂದ್ರೆ ಯು ಆರ್ ಪಾರ್. ಗಂಗಾ ಜಲಲವ ಕಣಿಕಾಪೀತ ಸಕೃತಪಿ ಏನ ಮುರಾರಿ ಸಮರ್ಚ. ಮಾಡುವ ಎಲ್ಲ ಕಾರ್ಯಗಳನ್ನು, ಎಲ್ಲ ಕರ್ಮಗಳನ್ನು, ಎಲ್ಲ ಮಾತುಗಳನ್ನು, ಎಲ್ಲ ವಿಚಾರಗಳನ್ನು, ಎಲ್ಲ ಆಲೋಚನೆಗಳನ್ನು, ಎಲ್ಲ ತಿಳುವಳಿಕೆಗಳನ್ನು ಎಲ್ಲವನ್ನು ಕೂಡ ಈಶ್ವರ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಕರ ಚರಣ ಕೃತಂ ವಾಕ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಂ ಅವಿಹಿತಂ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇಶ. ಅರ್ಪಿಸಿಬಿಡಿ. ನಾವು ಅರ್ಪಿಸಿದಂಗೆ ನಾಟಕ ಮಾಡ್ತೀವಿ. ಕಾಯೇ ನವಾಚ ಮನಸೇಂದ್ರೇ ವಾ ಬುದ್ಧಾತ್ಮನ ವಾ ಪ್ರಕೃತೇ ಸ್ವಭಾವ ಕರೋಮಿ ಅದ್ಯ ಸಕಲ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯ. ಢಣ್ ಒಂದು ಗಂಟೆ ಹೊಡೆದ ಢಣ್. ಮನಸೈ ಇಂದ್ರಿಯೈ ಕಾಯ ವಾಚ ಎಲ್ಲವನ್ನು ಆ ಭಗವಂತನ ಪಾದಕ್ಕೆ ಇಟ್ಟು ಇವತ್ತು ದಿನ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಇದು ನಂದಲ್ಲ, ಇದು ನಿಂದು. ನೀ ಪ್ರಾರಂಭ ಮಾಡಿಕೊಟ್ಟೀಯ, ನೀ ಏನು ಮಾಡಿಸ್ತೀಯೋ ಅದನ್ನು ನಾನು ಮಾಡ್ತೀನಿ. ನೀನೇನು ಮಾಡಿಸ್ತೀಯೋ ಅದನ್ನು ನಾನು ಮಾಡ್ತೀನಿ. ಇದಿಷ್ಟು ನಿನ್ನ ಪಾದಕ್ಕೆ ನಾನು ಇಡ್ತಾ ಇದ್ದೀನಿ. ರಾತ್ರಿ ನನ್ನ ಬುದ್ಧಿಮಟ್ಟಕ್ಕೆ ಏನು ತಿಳಿತು, ನನ್ನ ಪುರುಷಾರ್ಥ ಸ್ವಾತಂತ್ರ್ಯ ಏನು ಮಾಡಬೇಕು ಅಂತ ಮನಸ್ಸಿತ್ತು, ಯಾವ ಪ್ರಕಾರ ಮಾಡುವಂತಹ ಸ್ವಾತಂತ್ರ್ಯ ತನಗಿತ್ತು, ನಾನು ಅದನ್ನು ವಿಚಾರ ಮಾಡಿ ನಾನು ಮಾಡಿದ್ದೀನಿ, ಮಾಡಿ ಮುಗಿದಿದೆ. ಈಗ ಅದರದ್ದು ಫಲ, ಆ ಫಲ ನಿನ್ನ ಪಾದಕ್ಕಿಡಿದೆ. ಇಷ್ಟೇ ಸ್ವಾಮಿ, ರಾತ್ರಿ ಫಸ್ಟ್ ಕ್ಲಾಸ್ ನಿದ್ದೆ ನಾವು ಹಿಡ್ಕೋತೀವಿ. ಅದಕ್ಕೆ ಆ ಪ್ರಾರ್ಥನಾ ಕೂಡ ಹಿಂಗ ತಾಯಿನ ವಾಚ ಮನಸ್ಸೇ ಹೇಳಕೋತ ಗಟ್ಟಿಯಾಗಿ. ಎಲ್ಲಿಗೆ ಹೋಗ್ತದೋ, ಏನು ಕೈ ಬಿಟ್ಟು ಹೋಗ್ತದೋ, ಏನು ರೋಗ ಹತ್ತದೋ, ಏನೇನಾಗೋದಿಲ್ಲ. ಹುಬ್ಬಳ್ಳಿ ಭಾಷೆಯಲ್ಲಿ ಧಾಡಿ ಅಂತ, ಏನು ಧಾಡಿನೂ ಆಗೋದಿಲ್ಲ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢ ಮನ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರ ಧನ ಸಂಚಯದ ಇರಲ್ಲ ಯಾವುದು ಮೂರನೇ